ರೈತ ಬಾಂಧವರಿಗೆ ನಮಸ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಮಾಹಿತಿ. ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗೆ ಗೊತ್ತೇ ಇರ್ಲಿಲ್ಲ. ಇದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ, ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ, ಇಲ್ಲವೇ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡ. ರಾಧ ನೋಡು, ಮಳೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಕೊಳೆ ತಂದೆ. ಡೆಂಗು ಮತ್ತು ಚಿಕನ್ ಗುಣದಿಂದ ತಪ್ಪಿಸ್ಕೊಳ್ಳಕ್ಕೆ ಮುಚ್ಚಿಡಿ. ಪ್ರತಿ ವಾರ ಕೂಲರ್ ಖಾಲಿ ಮಾಡಿ ಒಣಗಿಸಿ ತುಂಬಿಡಿ. ಮನೆ ಮತ್ತು ಅಕ್ಕಪಕ್ಕ ಒಡೆದ ಡ್ರಮ್, ಬ್ಯಾರಲ್, ಡಬ್ಬ, ಟೈರ್ ಇತ್ಯಾದಿಗಳಲ್ಲಿ ಕಚ್ಚುತ್ತವೆ. ಹಾಗಾಗಿ ಇಡೀ ಶರೀರವನ್ನು ಮುಚ್ಚುವ ಬಟ್ಟೆ ತರಿಸಿ. ಜ್ವರ ಬಂದ್ರೆ ಡಾಕ್ಟರ್ ಸಲಹೆ ಪಡೆಯಿರಿ. ತಿಳಿತಾ? ತಿಳಿತು. ಮತ್ತೀಗ ಬೇರೆಯವರಿಗೂ ಸಹ ಹೇಳ್ತೀನಿ. ಇಂತ ಸುಲಭವಾದ ಉಪಾಯ ನಿಮ್ಮದಾಗಿಸಿಕೊಳ್ಳಿ. ಡೆಂಗು ಚಿಕನ್ ಗುಣವನ್ನ ದೂರ ಓಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪುತ್ತೂರು ಬಸ್ ನಿಲ್ದಾಣದಿಂದ ಕೇವಲ 400 ಮೀಟರ್ ಅಂತರದಲ್ಲಿ ಮುಳಿಯ ಪ್ರಾಪರ್ಟೀಸ್ ನ ಕೃಷ್ಣಕೇಶ ಲೇಔಟ್ ನಲ್ಲಿ ಎಲ್ಲ ಆಧುನಿಕ ಸೌಕರ್ಯಗಳು. 916 ಧೂಮ್ರಪಾನ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ಲೇವಾ ಹೈ. ಧೂಮ್ರಪಾನ ಕರ್ನೆ ಸೇ ಆಪ್ಕೋ ದಿಲ್ ಕಾ ದೌರಾ ಔರ್ ಕೈ ಖತರ್ನಾಕ್ ಬಿಮಾರಿಯಾ ಹೋ ಸಕ್ತಿ ಹೈ ಔರ್ ಇಸ್ಸೆ ಆಪ್ಕೇ ಔರ್ ಆಪ್ಕೇ ಪರಿವಾರ್ ಕೇ ಲಿಯೇ ಬನ್ ಸಕ್ತಿ ಹೈ ಸಜಾ. ತಂಬಾಕೂ ಆಜ್ ಹೀ ಛೋಡೇ. ಅಧಿಕ ಜಾನ್ಕಾರಿ ಔರ್ ಮದದ್ ಕೇ ಲಿಯೇ ಶನ್ ದ್ವಾರಾ ಜನಹಿತ್ ಮೇ ಜಾರಿ. ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಗಿ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಈಗ ಕೇಳಿ ಕೃಷಿ ಮಾಹಿತಿ. ರೈತರು ತಮ್ಮ ಬೆಳೆಗಳಿಗೆ ಒದಗಿಸುವುದಕ್ಕೆ ಪ್ರಾಣಿಯ ತ್ಯಾಜ್ಯ ಗೊಬ್ಬರಗಳು ಉಪಯುಕ್ತವಾದಂತಹದ್ದು. ಹಿಂದೆಲ್ಲ ಹಟ್ಟಿ ಗೊಬ್ಬರವನ್ನು ಬಳಸ್ತಾ ಇದ್ರು, ಈಗ ಅದು ಸಾಕಾಗ್ತಾ ಇಲ್ಲ, ಬದಲಿಗೆ ಕೋಳಿ ಗೊಬ್ಬರವನ್ನು ಬಳಸ್ತಾ ಇದ್ದೀವಿ. ಕೋಳಿ ಗೊಬ್ಬರ ಅಂದರೆ ಕೋಳಿಗಳು ವಿಸರ್ಜಿಸುವ ಮರ ಸುಟ್ಟ ಬೂದಿ ಇಲ್ಲವೇ ಭತ್ತದ ಹೊಟ್ಟನ್ನು ಹಾಕಿ ಅಲ್ಲಿ ಕೂಡಿ ಹಾಕ್ತಾರೆ. ಹಗಲು ಹೊತ್ತು ಹಿತ್ತಲಲ್ಲಿ ಹುಳ ಹುಡನೆ ಮಿಶ್ರಣವಾಗ್ತದೆ. ಒಂದು ಮಿತಿಯ ನಂತರ ಅದನ್ನು ತೆಗೆದು ಬೇರೆ ಹಾಸಿಗೆಯನ್ನು ಹಾಕಲಾಗ್ತದೆ. ಹೀಗೆ ಕೋಳಿಗೂಡಿನಿಂದ ಕೋಳಿ ಸಾಕಣೆಯಲ್ಲಿ ಮೊಟ್ಟೆಗಾಗಿ ಮತ್ತು ಮಾಂಸಕ್ಕಾಗಿ ಕೋಳಿ ಸಾಕುವ ವ್ಯವಸ್ಥಿತ ಕ್ರಮ ಬಂದಿದೆ. ಈ ಗೂಡುಗಳ ರಚಿ ಅದರ ಮೇಲೆ ಕೋಳಿಗಳನ್ನು ಕೂಡಿ ಸಾಕಿದರೆ ಮೊಟ್ಟೆ ಕೋಳಿಗಳನ್ನು ಪಂಜರದಂತಹ ಸ್ಟ್ಯಾಂಡ್ ಮಾಡಿ ಅದರಲ್ಲಿ ಸಾಮೂಹಿಕವಾಗಿ ಕೂಡಿ ಹಾಕಲಾಗ್ತದೆ. ಇಲ್ಲಿ ಅಡಿ ಹಾಸಿಗೆ ಏನನ್ನು ಹಾಕುವುದಕ್ಕಿಲ್ಲ. ಕೋಳಿಗಳು ವಿಸರ್ಜಿಸಿದಂತಹ ಮಿಶ್ರಣವಾಗಿರುವುದಿಲ್ಲ. ಕೋಳಿಗಳು ಮೂತ್ರವನ್ನು ಮಾಡುವುದಿಲ್ಲ. ಮಲಮೂತ್ರ ಒಟ್ಟಿಗೆ ವಿಸರ್ಜಿಸುವ ಜೀವಿಗಳು ಇವು. ಇವುಗಳ ಹಿಕ್ಕೆಯ ಸಾಂದ್ರತೆ ಸ್ವಲ್ಪ ಕಡಿಮೆ ಇರುತ್ತದೆ, ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ವಸ್ತು ಇರುತ್ತದೆ. ಇದನ್ನು ರೈತರು ತಮ್ಮ ಬೆಳೆಗೆ ಬಳಕೆ ಮಾಡಿಕೊಳ್ಳಬಹುದು. ಇದರ ಸತ್ವಗಳು ಬೇಗನೆ ಬೆಳೆಗಳಿಗೆ ಲಭ್ಯವಾಗುವ ರೂಪದಲ್ಲಿ ಇರುತ್ತವೆ. ಇನ್ನೇ ರಂಜಕ 1.8%, ಪೊಟ್ಯಾಷ್ 1.1%, 4% ಹಾಗೂ ನೀರು ಸುಮಾರು 5-6% ಇರುತ್ತದೆ. ಈ ಸತ್ವಗಳ ಪ್ರಮಾಣ 6 ಕಿಲೋ ಹಿಕ್ಕೆಯನ್ನು ಹಾಕುತ್ತದೆ. ಬಾತುಕೋಳಿ 7-9 ಕಿಲೋ ಹಿಕ್ಕೆಯನ್ನು ಹಾಕಬಹುದು. ರಾಜಹಂಸ 10 ಕಿಲೋ ಯೂರಿಯಾ ಆಗಿ ನಂತರ ಅಮೋನಿಯಂ ಕಾರ್ಬೋನೇಟ್ ಆಗಿ ಪರಿವರ್ತಿತವಾಗ್ತದೆ. ಇದನ್ನು ಸಮರ್ಪಕವಾಗಿ ದಾಸ್ತಾನು ಮಾಡದಿದ್ದಲ್ಲಿ ಅದರ ಅಮೋನಿಯಾ ಹಾಗೂ ಇಂಗಾಲ ಡೈಆಕ್ಸೈಡ್ ಮತ್ತು ನೀರು ಕಳೆದುಕೊಂಡು ಸಾರಜನಕವು ನಷ್ಟವಾಗಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಆವಿಯಾಗ್ತದೆ. ಹೆಚ್ಚು ತಂಪಿನಲ್ಲಿ ಅಥವಾ ತೇವಾಂಶ ಇರುವಲ್ಲಿ ದಾಸ್ತಾನು ಮಾಡಿದರೂ ಗುಡ್ಡೆ ಹಾಕಿ ಇಡುವಾಗ ಅದಕ್ಕೆ ಅದರ ತೂಕದ 7-10% ಸೂಪರ್ ಫಾಸ್ಫೇಟ್, 20-40. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 7 ಗಂಟೆ ಆಗಲಿದೆ. ಇನ್ನು ಮುಂದೆ No. ಕಾರ್ಯಕ್ರಮ ಇದೀಗ ಆರಂಭ. ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಆಕಾಶವಾಣಿ ನಿಮ್ಮದೇ ಮಾತು ಪ್ರಸ್ತುತಪಡಿಸುವವರು ರಾಯಚೂರಿನ ಟ್ಯಾಗೋರ್ ಸ್ಮಾರಕ ಶಿಕ್ಷಣ ನಿಮ್ಮದೇ ಮಾತು ನರಸರೆಡ್ಡಿ ಅವರಿಂದ ಕೇಳೋಣ. ನರಸಾರೆಡ್ಡಿ, ಇವತ್ತಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕನ್ನಡ ಎಂದರೆ ಬರೀ ನುಡಿಯಲ್ಲ. ಹೌದು ಸ್ನೇಹಿತರೆ, ಕನ್ನಡ ಎಂದರೆ ಚುಕ್ಕೆ, ಮರವೆಂದರೆ ಬರೀ ಕಟ್ಟಿಗೆಯೇ, ಶ್ರೀಗಂಧದ ಚಕ್ಕೆ. ಕನ್ನಡ ಬರೀ ಕಂತರ್ಭಾವ ಅನಂತ. ಕನ್ನಡವೆಂದರೆ ಜನಜಂಗುಳಿಯಲ್ಲ, ಜೀವನ ಶೈಲಿಯ ಒಂದು ವಿಧ. ಕನ್ನಡವೆಂದರೆ ಬರೀ ನುಡಿಯಲ್ಲ, ಕಾಮನಬಿಲ್ಲು. ಕನ್ನಡವು ರವಿ ಶಶೆ. ಕನ್ನಡದ ಕುರಿತು ನಿಮಗೋಸ್ಕರ ಒಂದು ಸುಮಧುರ ಗೀತೆ ಇದೆ, ಕೇಳ್ಕೊಂಡು ಬನ್ನಿ. ಕನ್ನಡವೆಂದರೆ ಬರೀ ನುಡಿ ಅಂತ ತಿಳ್ಕೊಂಡಿರೋರು ನಮ್ಮ ಸುತ್ತಮುತ್ತಲೂ ಬಹಳ ಜನ ಇದ್ದಾರೆ. ಹೌದು, ಕನ್ನಡ ಉಚ್ಚರಿಸುವುದನ್ನೇ ಬರಿತೀವಿ, ಬರೆದಿದ್ದನ್ನೇ ಉಚ್ಚಾರಣೆ ಮಾಡ್ತೀವಿ. ಸಾವಿರಾರು ವರ್ಷಗಳ ಇತಿಹಾಸ, 99.99% ವೈಜ್ಞಾನಿಕ ಹಾಗೂ ತರ್ಕಬದ್ಧ ಭಾಷೆ ನಮ್ಮ ಕನ್ನಡ ಭಾಷೆ. ಆ ಕನ್ನಡ ಭಾಷೆ ಅಂದ್ರೆ 2000 ವರ್ಷಗಳ ಇತಿಹಾಸ ಇದೆ ರೀ. ಅಂತ ಅದರಿಂದ ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚಿನ್ನ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ ಸೌಂದರ್ಯ ಇಲ್ಲಿದೆ ಸೌಂದರ್ಯ ನನ್ನ ಈ ಪ್ರೀತಿ ಹಾಡು. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಅಭಿಮಾನ ನಿಮ್ಮ ಆಶೀರ್ವಾದದ ಬಲದಿಂದ ನಾ ಪಡೆಯಬಹುದು ದೊಡ್ಡ ಸ್ಥಾನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ನನ್ನ ಕುಲುಮ ದೊರಕಿದ್ದೆ ಪುಣ್ಯ, ತುಂಗೆ ಕಾವೆ ಏರ್ ನೆಕ್ಸ್ಟ್ ಕನ್ನಡ ಇರುವ ಹಾಗೂ ಬೆಳೆಯುತ್ತಿರುವ ಅನೇಕ ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆಯು ಒಂದಾಗಿದೆ. ಇತಿಹಾಸ ಪರಂಪರೆಯನ್ನು ಹೊಂದಿದೆ ಕನ್ನಡ ಭಾಷೆಗೆ. ಭಾರತ ದೇಶದಲ್ಲಿ ಕೆಲವೇ ಕೆಲವು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನವನ್ನು ನೀಡಿದ್ದಾರೆ. ಇದು ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಹೌದು, ಕನ್ನಡ ಎಂದರೆ ಬರೀ ನುಡಿಯಲ್ಲ ಸ್ನೇಹಿತರೆ, ನೀವೆಲ್ಲರೂ ಕೇಳ್ತಾ ಇದ್ದೀರಿ, ಇದೊಂದು ಜೀವಂತವಿರುವ. ಈ ಹಾಡಿನ ರಾಗ ಕೇಳಿದ ನಂತರ ಈ ಕನ್ನಡ ಮಣ್ಣನು ಮರಿಬೇಡ, ಓ ಅನುಜರಿಬೇಡ, ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆ ಬೀಡು, ತಿಳಿಸದಿರು ಈ ಹೆಸರ, ಈ ಹೆಸರ. ಈ ಕನ್ನಡ ಮಣ್ಣ ಈ ಮಣ್ಣಿನ ಹೆಣ್ಣನು ಜರಿಬೇಡ, ಓ ಅಭಿಮಾನಿ, ಓ ಅಭಿಮಾನಿ. ಶಿಲೆಗಳು ತುಂಬಿದರು ಎದೆಯಲಿ ಸಿರಿಗನ್ನಡ ಅಭಿಮಾನವ ಕನ್ನಡ. ರೋಮಾಂಚನವಿ ಕನ್ನಡ ಹಾಡಿಸು ಕೇಳಿಸು ಹೇಳ, ಓ ಅಭಿಮಾನಿ, ಓ ಅಭಿಮಾನಿ. ರಣಧೀರರು ನುಡಿದಾಸರು ಉಳಿದಿ ಕುದಿ ನಿಮರಿರಾಯರ ತೋಳ್ಬಲಗಳು ಹೇಳಿರಿ, ಹೇಳಿರಿ ಈ ಪ್ರಾರ್ಥನೆಯ ಕೇಳಿರಿ, ಕಲಿಯಿರಿ ದುಡಿಯಿರಿ ಉಳಿಸಿರಿ. ಈ ಕನ್ನಡಂ ಈ ಮಣ್ಣಿನ ಹೆಣ್ಣನು ಜರಿಬೇಡ, ಓ ಅಭಿಮಾನಿ, ಗಳ ನೆಲೆ ಬೀಡು, ಕೆಡಿಸದಿರು ಈ ಹೆಸರ, ಈ ಹೆಸರ. ಅಭಿಮಾನಿ ಈ ಮಣ್ಣಿನ ಹೆಣ್ಣನು ಜರಿಬೇಡ, ಓ ಅಭಿಮಾನಿ, ಓ ಅಭಿಮಾನಿ. ನಾವು ಹುಟ್ಟಿದ ಈ ಮಣ್ಣಿನಲ್ಲಿ ಉಸಿರಾಡುವ ಸ್ವಚ್ಛ ಗಾಳಿಯಲ್ಲಿ ನಮ್ಮ ಕನ್ನಡ ನಾಡಿನ ಬಗ್ಗೆ ಹೆಮ್ಮೆ ಅನಿಸುವುದು. ಕನ್ನಡಿಗರಾದ ನಾವು ಪ್ರತಿ ಹೆಜ್ಜೆಯಲ್ಲೂ ಕನ್ನಡತನವನ್ನು ಬೆಳೆಸಿಕೊಳ್ಬೇಕು. ಕನ್ನಡ ಕನ್ನಡ ಎಂದು ಬರೀ ಬಾಯಿ ಮಾತಿಗೆ ಹೇಳುವ ನಾವು ನಮ್ಮನ್ನು ಪ್ರಶ್ನಿಸಿಕೊಳ್ಬೇಕು. ಕನ್ನಡವೆಂದರೆ ಬರೀ ನುಡಿಯಲ್ಲ, ಇದೊಂದು ಅದಮ್ಯ ಚೇತನ. ಹೌದು, ಘನ ಪರಂಪರೆಯುಳ್ಳ ನಾಡಿದು ಕನ್ನಡನವಾದ ಭಾಷೆ ಕನ್ನಡ. ಸಾಹಿತ್ಯಕ್ಕಾಗಿ ಅತಿ ಹೆಚ್ಚು ಪ್ರಶಸ್ತಿ ಪಡೆದ ಭಾರತೀಯ ಭಾಷೆಗಳಲ್ಲಿ ಜಗದ ಕವಿ, ಯುಗದ ಕವಿ ಎಂದು ಅವರು ಈ ಗೌರವ ಪಡೆದಿದ್ದಾರೆ. ಹೌದು, ಎಂಟು ದಿಗಂಬರ್, ಈ ಎಂಟು ಕವಿಗಳು ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿ ಕೃಷಿ ಮಾಡಿ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಗಳನ್ನು ತಂದುಕೊಟ್ಟಾರ್ರಿ. ಹೌದು, ಈ ಮುಖ್ಯನ ತಿಳಿದು ಬರುತ್ತದೆ, ಅವರು ಕನ್ನಡ ಲಿಪಿಯನ್ನು ಲಿಪಿಗಳ ರಾಣಿ ಎಂದು ಕರೆಯುವ ಮೂಲಕ ಕನ್ನಡ ಲಿಪಿಯ ಬಗ್ಗೆ ಹಾಡಿ ಹಂಪನ್ನು ಹರಡಬಹುದಲ್ಲ. ಸಂತರು, ಶ್ರೇಷ್ಠರು, ಗಾಯಕರು, ಲೇಖಕರು, ಬಾಧಕರು, ಕನ್ನಡವನ್ನು ಉಳಿಸುವುದೇ ನಮ್ಮ ಸಮಸ್ಯೆ ಆಗದಿರಲಿ ಎಂದೆಂದು ದೇಶ ಶಕ್ತಿಯಾಗಿದೆ. ಒಂದು ಹಾಡು ಕೇಳಿಕೊಂಡು ಬರೋಣ, ಬನ್ನಿ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ, ಈ ದೇವಾಲಯ ಕರುನಾಡ ತಾಯ ಚಿನ್ಮಯಿ. ಪಾಡಿದ ಬೀಡು ನಿನ್ನದು, ವರ ಸಾಧು ಸಂತರ ನೆಲೆ ನಿನ್ನದು, ಮಹಾಶಿಲ್ಪಕಾರರಾದು ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ತಂತಿ ಮೀಟುವ ಸ್ನೇಹ ನಮ್ಮದು, ಎಲ್ಲ ಒಂದೆ ಎನ್ನುವ ಔದಾರ್ಯ ನಮ್ಮ, ಮಾಧುರ್ಯ ತುಂಬಿದ ನುಡಿ ನಮ್ಮದು, ಕಸ್ತುತಾಯೆ ಚೆಲುವ ಕನ್ನಡದೊಳೇನಿದು ಮಾಯೆ, ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ, ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ, ತನುವು ಮನವು ಧನವು ಎಲ್ಲ ಕನ್ನಡ, ತನುವು ಮನವು ಧನವು ಎಲ್ಲ ಕದ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ ಪ್ರೇಮಾಲಯ, ಈ ದೇವಾಲಯ ಕರುಣಯಿ ಸದಾ ಚಿನ್ಮಯಿ. ನೀವು ಕೇಳ್ತಾ ಇದ್ದ ಕೇವಲ ಒಂದು ದರ್ಜಿಮೆ ಭಾಷೆಯಲ್ಲ, ಅದೊಂದು ಭಾವನೆ ಮತ್ತು ಜೀವನ ಶೈಲಿ. ಅಭಿಮಾನ ಅನ್ನೋದು ಬಲವಂತದಿಂದ ಎಬ್ಬಿಸಿ ತರೋದಲ್ಲ, ಬದಲಾಗಿ ಅಂತರಂಗದಿಂದ ಮೂಡಿ ಬರೋದು. ಚಂದ ಕನ್ನಡ ಭಾಷೆ ಕೇಳುಗ ಮಿತ್ರರೇ. ಹೀಗಾಗಿ ಈ ಸುಂದರ ಭಾಷೆಯ ಸುಮಧುರ ಗೀತೆಯನ್ನ ಕೇಳಿ. ಕನ್ನಡ ಹೊನ್ನುಡಿ ದೇವಿಯನ್ನು ಪೂಜಿಸುವೆ, ಆರಾಧಿಸುವೆ, ಕನ್ನಡ ಡಿಂಡಿಮ ಬಾರಿಸುವೆ, ಎಂದು ಬರೆಯುತ್ತ ಬಾಳುವೆ, ಕನ್ನಡ ಡಿಂಡಿಮ ಬಾರಿಸುವೆ, ಎಂದು ಬರೆಯಾಧಿಸುವೆ. ಮೊದಲ ಸಾಹಿತಿ ಬೆಳ್ಳಾವೆಯವರಿಗೆ ವಂದಿಸುವೆ, ಬೆಳ್ಳಿ ಮೋಡದಿ ಖ್ಯಾತಿಯ ಪಡೆದ ತ್ರಿವೇಣಿಗೆ ತಲೆ ಬಾಗಿಸುವೆ, ಕಾಮರಾಯರ ಎಂದು ನಾನು ಧ್ಯಾನಿಸುವೆ, ಭೂತಯನ ಪಾತ್ರವ ಸೃಷ್ಟಿಸಿದ ಗೋರೂರರನ್ನು ಗೌರವಿಸುವೆ, ನಾನು ಅವರಂತೆ ಶಾಶ್ವತ ಹೆಸ ಪೂಜಿಸುವೆ, ಆರಾಧಿಸುವೆ, ಕನ್ನಡ ಹೊನ್ನುಡಿ ದೇವಿಯನ್ನು ನಾವು ಬರೆಯುತ್ತ ಬಾಳುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ ಬುಟ್ಟಣ್ಣನವರು ರಾಷ್ಟ್ರಖ್ಯಾತಿಯ ಪಡೆದಂತೆ ಭಕ್ತ ಕುಂಬಾರದಿ ಕುಣ ನಂಜುಂಡಿ ಕಲ್ಯಾಣದ ಉದಯ ಶಂಕರರು ನೂತನ ದಾಖಲೆ ಬರೆದಂತೆ ಪ್ರೇಮಲೋಕದ ಹಂಸಲೇಖಾರು ಯುವ ಜನ ಮನವನ್ನು ಸೆಳೆದಂತೆ ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆವ ಶಕ್ತಿಯ ನೀಡೆಂದು ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸು ಆರಾಧಿಸುವೆ ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ ಕನ್ನಡ ನಾಡಿನಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ತೈಲಪ್ಪರು ಹೊಯ್ಸಳರಲ್ಲಿ ಕೃಷ್ಣ ಶರಾವತಿ ತುಂಗಾ ಕಾವೇರಿಯಂಥ ಪುಣ್ಯ ನದಿಗಳು ಕನ್ನಡ ನಾಡಿನಲ್ಲಿ ಮಾತನಾಡುವ ತನ್ನ ಮಕ್ಕಳಿಗೆ ತನ್ನ ಸರ್ವಸ್ವವನ್ನೂ ನೀಡಿದ್ದಾಳೆ. ಹೌದು, ಕನ್ನಡ ಭಾಷೆಯಿಂದಲೇ ಹೀಗೆ ಎಲ್ಲರೆಂದಿಗೂ ಹೊಂದಿಕೊಳ್ಳುವ ಒಂದು ಗುಣ ನಮ್ಮ ಭಾಷೆಗಿದೆ. ನಮ್ಮಯ ಅಂತರಂಗಕ್ಕೆ ಮೀಟ್